ಪಿ ಅಗತ್ಯವೇ ಇರೋಲ್ಲ, ಅವೆಲ್ಲ ಬರೀ ಪೇಮೆಂಟ್ ಮಾಡೋಕೆ ಬೇಕಾಗುತ್ತೆ. ಅದಕ್ಕೆ ಅಪರಿಚಿತ ಕೋಡ್ ಅಥವಾ ಲಿಂಕ್ ನಿಂದ ಜಾಗರೂಕರಾಗಿರಿ, ಹಾನಿಯಿಂದ ಬಚಾವಾಗಿ. ಬಚಾವಾದ್ವಿ ಒಗೆತದಿಂದ. ಇದು ಹೊಸ ಒಗೆತ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:50. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ ಸರಿಯಾಗಿ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿರಂಗ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಬಾಂಧವರೇ, ಮೊದಲಿಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ. ಕೊನೆಯದಾಗಿ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟವನ್ನು ಕೃಷಿ ದರ್ಪಣದಲ್ಲಿ ಕೇಳಲಿದ್ದೀರಿ. ಪ್ರಸ್ತುತಪಡಿಸಲಿದ್ದಾರೆ ಆರ್ ಲೋಕೇಶ್ವರಿ. ಈ ಮೂರು ಕಾರ್ಯಕ್ರಮಗಳ ಪ್ರಸಾರಕ್ಕೂ ಮುನ್ನ ಒಂದು ವಾಣಿಜ್ಯ ಜಾಹೀರಾತು. ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೆ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಕ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಜಯಣ್ಣ. ಅಣ್ಣ. ಅಲ್ಲಕ್ಕಯ್ಯ, ನಾನು ಬಂದು ಬೋ ಒತ್ತಾಯ್ತು. ನೀನು ಅದೇನ ಮೊಬೈಲ ಹಿಡ್ಕೊಂಡು ಸುಮ್ಮನ್ ಕುಟುಕ್ತಾ ಕುಂತಿದೀ ಅಣ್ಣ? ಏನೋ ಬತ್ತತೆ ಅಂತ ಹೇಳವ್ರೆ. ಏನ್ ಬಂದದ? ಕಾಸ್ ಬಂದದ? ಒಟ್ಟಿಪ್ಪಿ ಒಂದ್ ಕಪ್ ಟೀ. ಏನಪ್ಪ? ಅಲ್ಲಿ ಅಲ್ಲ ಕಣ, ಅದೇನೋ ಒಟಿಪಿ ಬತ್ತದಂತೆ. ಯಾರೋ ಫೋನ ಮಾಡಿದ್ರು. ಫೋನ ಮಾಡ್ಬಿಟ್ಟು ನಿಮ್ದು ಆಧಾರ್ ಕಾರ್ಡ್ ಐತಲ್ಲ, ಆಧಾರ್ ಕಾರ್ಡ್ ಏನೋ ಎತ್ತಾಕೋದ್ಲು ಕಮಲಕ್ಕ. ಅಲ್ಲ, ಅದೇನೋ ಅಡಿಗೆ ಮೇಲೆ ಇಟ್ಟುಬಿಟ್ಟು ಬಂದಿದ್ದ. ನಾನು ಹೇಳಿಲ್ವಾ ಬೆಕ್ಕೈತೆ ಮನೇಲಿ ಅಂತ? ಅದವ ಉಂಟಿಸ್ತದು ಹೋಲೆ ಬಿಡು. ಏನಪ್ಪ, ನೀನ್ ಬಂದಾಲೇ ಬೆಕ್ ಬತ್ತದಲ್ಲ. ಬೆಕ್ಕು ನನಗುವ ಒಂಥರ ಫ್ರೆಂಡ್ಶಿಪ್, ಜನ್ಮ ಜನ್ಮದ ಅನುಬಂಧ. ಓಕಪ್ಪ ಪಿಕ್ಚರ್. ಅಲ್ಲ ಕಣ್ಣ, ತಡ್ರಪ್ಪ, ನನ್ಗೆ ಕನ್ಫ್ಯೂಸ್ ಮಾಡಬೇಡಿ. ಪಿಪಿ ಅಂತ ಹೇಳ್ತಿದ್ದೆಲ್ಲ, ಓಟಿಪಿ ಬತ್ತತೆ. ನಿಮ್ದು ಆಧಾರ್ ಕಾರ್ಡ್ ಅದೇನೋ ಏನೋ ಮಿಷಿನ್ ನಾಗ ಹಾಕಿ ಕಾಸು ತಕ್ಕೊಳ್ಳೋದು ಒಂದ್ ಕಾರ್ಡ್ ಕೊಡ್ತಾರ. ಇಷ್ಟ ಆಗಲ್ಲ, ಅದಕ್ಕಪ್ಪ. ಅದೇನಪ್ಪ ಎಟಿಎಂ ಕಾರ್ಡ್? ಅದ ಏನೋ ಬಂದ ಮಾಡ್ಬಿಡ್ತೀವಿ, ಅದಕ್ಕ ನಿಮ್ಮ ಮೊಬೈಲ್ಗೆ ಓಟಿಪಿ ಬತ್ತತೆ, ಅದನ್ನ ಹೇಳಿ ಅಂತ ಹೇಳಿದ್ರು. ಅದಕ್ಕ ಕುಟುಕ್ತಾ ಇದೀಯ? ನನಗ ನಾನೇನ ಅಷ್ಟ ದಡ್ಡ ಬಿಡಪ್ಪ. ನೀನ್ ಯಾರು ಅಂದ ದಡ್ಡ ಅಂತ? ಹಂಗಲ್ಲ, ಈಗ ಬೋ ಮೋಸ ಮಾಡ್ತಕ್ಕಂತವ್ರಂತ ಕಣಣ್ಣ. ಹ್ಮ್ಕಪ್ಪ, ಹಿಂಗೆ ಫೋನ ಮಾಡೋದು ನಿಮ್ದು ಆಧಾರ್ ಕಾರ್ಡ್ ಹಂಗಾಗೈತೆ ಇಲ್ಲ ಇನ್ನೇನೋ ಬತ್ತೈತೆ, ಆಮೇಲೆ ನಿಮ್ದು ಕಾಸ್ ತಕ್ಕಳ ಕಾರ್ಡು ಕೆಲಸ ಮಾಡ್ತಿಲ್ಲ, ಅಕೌಂಟ ಸರಿ ಇಲ್ಲ, ಅದಕ್ಕೆ ನಿಮ್ಗೆ ಒಂದು ಓ ಟಿ ಪಿ ಬತ್ತತೆ, ಅದ ಹೇಳಿ ಕಾರ್ಡ್ದು ನಂಬರ್ ಹೇಳಿ, ಅದ ಬೆನ್ನಿಂದ ಇನ್ನೂ ಒಂದು ಇರ್ತೈತೆ ನಂಬರ್. ನಿನ್ ಬೆನ್ನಿಂದಪ್ಪ ಅಲ್ಲ ಕಾರ್ಡ್ ಅಲ್ಲಿ ಹಿಂದೆ ಇರ್ತದ ಕಣ್ಣ, ಮೂರೇ ಮೂರು ನಂಬರ್ ಇರ್ತದೆ, ಏನಂದರವ ಸಿ ವಿ ವಿ ನಂಬರ್ ಅಂತ. ಅದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾಳಪ್ಪ ನಮ್ಮ ಕಮಲಕ್ಕ, ನಮ್ಮ ಐಕ ನನ್ಗೊಂದು ಕಾರ್ಡ್ ತಕೊಟ್ಟೈತೆ. ಬೇಕಾದಾಗ ಚುಚ್ಚದು ಚುಚ್ಚದು ಮಿಸಿನ್ ಕಾಸ ಕೊಡ್ತತ್ತ, ನಿನ್ ಅಕೌಂಟ್ ಅಲ್ಲಿ ದುಡ್ಡು ಇದ್ರೆ ಕೊಡ್ತೈತೆ. ಅದಕ್ಕ ಪಾರಿನ್ ಓದ್ಲಿಲ್ವಾ ಅವ ಆಗ್ತಾವ ದುಡ್ಡ ಕೇಳ್ಕೊಳ್ದಂಗ ಅಷ್ಟೇ. ಈ ತರ ಓ ಟಿ ಪಿ ಇಂದ ಗೆಪ್ತಿ ಬಂತು. ಈಗ ನಮ್ ಶೇಖರಗೌಡ್ರಿಲ್ವಾ ಅವರು ಒಳ್ಳೆ ಕೆಲಸದಾಗಿದ್ದು ರಿಟೈರ್ ಆಗಿ ಊರಿಗೆ ಬಂದು ಸೇರ್ಕೊಂಡಿಲ್ವಾ, ಅವರ ಯೋಂಟ್ತಿ ಒಂದ್ಸರಿ ಅವ್ರದ್ದು ಮೊಬೈಲ್ ಫೋನ್ನಾಗೆ ಫೋನ್ ಬಂತು ಅಂತ ಅವರೆಲ್ಲ ಬಟ್ಲ ಮನೆಗೆ ಹೋಗಿದ್ರು ಅಂತ ಇವರೇ ತಕೊಬಿಟ್ಟವ್ರೆ. ಅವ್ರೇನೋ ಓ ಟಿ ಪಿ ಬರ್ತದೆ ಯೋಳಿ ಯೋಳಿ ಅಂತ ಕೇಳೋರೆ. ಆಮೇಲೆ ನಿಮ್ದು ಕಾರ್ಡ್ದು ಪಿನ್ ಅಂತಾರಂತಲ್ಲ ಏನೋ ಹಂಗಂದ್ರೆ ಪಿನ್ ನಂಬರ್ ನಾಲ್ಕು ಸಂಖ್ಯೆ ಇರ್ತದೆ, ಪಿನ್ ದುಡ್ಡು ತಕೋಬೇಕಾರ ಅದ್ ನಾಕ್ಬೇಕಂತೆ, ಅದ ಯೋಳಿ ಯೋಳಿ ಯೋಳಿ ಅಂತ ಏನು ಒಂದೇ ಸಮ ಕಾಟ ಕೊಡ್ತಾ ಇದ್ರಂತೆ ಇವರು ಹೇಳ್ಬಿಟ್ಟವ್ರೆ. ಅವರು ಎದೆಯ ಹಿಡ್ಕೊಂಡು ಕುಸ್ ಬಿದ್ದೋಗ್ಬಿಟ್ರಂತೆ. ಎದ್ದ್ರಪ್ಪ ಮೇಲೆ ಅಲ್ಲ ಹೊರಗಡೆ ಬಂದ್ರಲ್ಲ ಗೌಡ್ರು, ಅಯ್ಯೋ ಒಂದೊಂದು ರಿಟೈರ್ ಆಗಿರೋ ದುಡ್ಡೆಲ್ಲ ಅದ್ರಾಗೆ ಅದೇ ಹೇಳ್ಬಿಟ್ಟಲ್ಲ ಅಂತ. ಆ ಅಮ್ಮ ಏನ್ ಮಾಡದೆ ಗೊತ್ತೇ, ನೀವು ಗಂಡ ಕಣ್ರಿ ನಾನು ನಿಮ್ಮ ಅರ್ಧಾಂಗಿ, ಅದಕ್ಕೆ ನಿಮ್ದು ಏನದೆ ಅದ್ರದ್ದು ಅರ್ಧ ಹೇಳ್ದೆ ನಾನು ಅಂತ ಹೇಳಿದೆ. ಅರ್ಧ ಹೇಳದ್ರಂದಪ್ಪ ಆವಾಗ ಅವರು ಒಳ್ಳೆ ಕೆಲಸ ಮಾಡಿದೆ ಬಿಡು ನೀನು ತಿಳಿಲಿಲ್ಲ ಅಂತಂದ್ರು ಒಳ್ಳೆ ಕೆಲಸನೇ ಮಾಡಿಯ ಅಂತ ಹೇಳಿದ್ರಂತೆ. ಅರ್ಧ ಹಂಗೆ ಅಂದ್ರೆ ಎಲ್ಲಾದ್ರೂ ಅರ್ಧ ಹೇಳದ ಅರ್ಧ ಮಾಡದ ಹಂಗಂತ ಬುಡಪ್ಪ. ಆಯ್ತು ಅವ್ರೇನಾರು ಹೇಳ್ಬಿಟ್ಟಿದ್ರೆ ಎಲ್ಲಾ ಕಾಸು ಟೈ ಅಂತ ಹೊಂಟಾಗಿರೋದು ಯಾರ್ದು ಅಕೌಂಟ್. ನೋಡಪ್ಪ ಹಿಂದಿನ ಕಾಲದಾಗೆ ನಾವು ಹಳ್ಳಿ ಬದುಕದವ್ರಲ್ವಾ, ಅಯ್ಯೋ ಅದೇ ಶಂಕರಣ್ಣ ಇದ ಅಂಗಡಿಯ ಬಾಗ್ಲ ಮೀಟ್ಬಿಟ್ಟು ಇದ್ದದ್ ಬಿದ್ದ ಕಾಸೆಲ್ಲ ಎತ್ಕೊಂಡ್ ಹೊಟ್ಟೋಗ್ಬಿಟ್ರಂತೆ ಅಂತ ಹೇಳ್ತಿದ್ರು ಅಲ್ವಾ. ಹಂಗೆ ಹಂಚಿಂದ ಇಳಿದು ಪಾತ್ರೆ ಪಡಗ ಎಲ್ಲ ಎತ್ಕೊಂಡ್ ಹೊಟ್ಟೋಗ್ಬಿಡ್ತಿದ್ರಂತೆ ಅಂತ ಹೇಳ್ತಿದ್ರು. ಈಗ ಹಂಗಿಲ್ಲ, ಕಳ್ಳರೇ ಕಾಣಿಸೋದಿಲ್ಲ ಕುಂತ ಕಡೆಯಿಂದಲೇ ನಮ್ಮ ಅಕೌಂಟ್ ಇಂದ ಅವ್ರ ಅಕೌಂಟ್ ಕಳ್ಕೊಂಡ್ಬಿಡ್ತಾರೆ. ಈಗ ಪೇಪರ್ ನಾಗೆಲ್ಲ ಬತ್ತದೆ ಅಲ್ವಾ, ಅದೇನಪ್ಪ ಸೈಬ್ರು ಸೈಬರ್. ನೋಡಿದ್ಯಾ ನಮ್ ಕಮಲಕ್ಕ ಎಷ್ಟು ನೀಟ್ ಆಗಿ ಹೇಳ್ತಾಳೆ ಅಲ್ವಾ, ಅದೇನ ಸೈಬರ್ ಕ್ರೈಮು ಕ್ರೈಮು ಕಣ. ಹೌದು ಅದೆಲ್ಲ ಐತಲ್ಲಪ್ಪ, ಅದೆಲ್ಲ ಈ ತರ ಏನಾರ ಹೇಳ್ತಾಳ ತಕ್ಷಣ ಅದಕ್ಕೆ ಎಲ್ಗೋ ಯಾವ್ದೋ ಕಂಪ್ಲೇಂಟ್ ಕೊಡ್ಬೇಕಂತೆ ಕಣ. ಮೊನ್ನೆ ನಮ್ ಭಾವನಂಟಂಗ್ ಒಂದ್ ಫೋನ್ ಬಂದದೆ. ಏನ ಆ ಫೋನ್ ಆಗಿ ಪೊಲೀಸ್ ಆಫೀಸರ್ ತರ ಡ್ರೆಸ್ ಹಾಕ ಕೂತ್ಕೋಬಿಟ್ಟವನೆ. ಎಲ್ಲೂ ತಿರುಗಬೇಡ ನೀನು, ನಿಂದು ಬಾಂಬೈನಲ್ಲಿ ಒಂದು ಅಕೌಂಟ್ ಐತಲ್ಲ ಅದಕ್ಕೆ ಯಾರೋ ಏನೋ ಮಾದಕ ಇವರು ಅಂತಾರಾಷ್ಟ್ರೀಯ ಕೇಡಿಗಳು ಅಕೌಂಟಿಗೆ ದುಡ್ಡು ಹಾಕವ್ರೆ. ಆ ದುಡ್ಡು ಬೇರೆ ಪಾಪಿಗಳಿಂದ ಬಂದಿರೋದು ನಿಂಗೆ, ಅದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಎಂತದವ ಡಿಜಿಟಲ್ ಅರೆಸ್ಟ್, ಏನು ಪೊಲೀಸ್ ಆಫೀಸರ್ ತರನೇ ಕುತ್ಕೊಂಡು ಹೇಳೋದಂತೆ ಅರೆಸ್ಟ್ ಮಾಡ್ತೀವಿ ನಿನ್ನ ಅಂತ. ಇವನು ಬೈಬಿದ್ದೋಗ್ಬಿಟ್ಟವನೆ, ಅಣ್ಣ ನಂದೇನು ತಪ್ಪಿಲ್ಲ ನಂದು ಅಕೌಂಟೇ ಇಲ್ಲ ಅಂತ. ಏಯ್ ವೆಸ್ಟ್ ಬೆಂಗಾಲ್ನಾಗ ಅದೇ ನಿಂದ ಅಕೌಂಟು, ಅಲ್ಲಿ ದುಡ್ಡು ಹಾಕವ್ರೆ, ಒಂದು ಕೆಲಸ ಮಾಡು, ಅದು ಅವ್ರು ಹಾಕಿರೋ ದುಡ್ಡಾದ್ರೆ ನಮಗೆ ಗೊತ್ತಾಯ್ತತೆ ನಿಂತವೈತಲ್ಲ ಅಕೌಂಟಲ್ಲಿ ದುಡ್ಡು, ಅದ ನನ್ನ ಈ ಅಕೌಂಟ್ಗೆ ಹಾಕು 80 ಲಕ್ಷವೋ 90 ಲಕ್ಷವೋ, ಆ ದುಡ್ಡು ಈ ಹಣ ಅಲ್ಲ ಅಂದ್ರೆ ನಿಂಗೆ ವಾಪಸ್ ಬರ್ತದೆ ದುಡ್ಡು, ಇಲ್ಲ ಅಂದ್ರೆ ಬರುದಿಲ್ಲ, ಇಲ್ಲ ಅಂದ್ರೆ ಇನ್ ಎರಡು ಗಂಟೆನಲ್ಲಿ ಪೊಲೀಸ್ನವ್ರು ಬಂದು ಒದ್ದೆಳ್ಕೊ ಹೋಗಿ ಜೈಲ್ಗೆ ಹಾಕ್ತಾರೆ ಅಂತ. ಇವನು ಎದರ್ಕೊಬಿಟ್ಟು ಅವ್ರು ಏನು ಅಕ್ಕಪಕ್ಕ ಮಾತಾಡಕ್ಕೆ ಬಿಡುದಿಲ್ವಂತೆ, ಏಯ್ ಬಾಲಾಕು ಇನ್ಯಾರ ಜೊತೆನೂ ಮಾತಾಡ್ಬೇಡ ನನ್ನೇ ನೋಡು ಅಂತ. ಅದೆಂತದವ ಅದೇನೋ ಹೇಳ್ತಾರಲ್ಲ ಮನ್ಸರು ಮುಖ ಎಲ್ಲ ಕಾಣ್ತದಲ್ಲ ಅದೇ ವಿಡಿಯೋ ಕಾಲ್, ಅದ್ರಲ್ಲಿ ಕಾಲ್ ಮಾಡೋದಂತೆ. ಅದು ಇನ್ನೂ ಒಂದೇನೋ ಇದ್ದದಲ್ಲ ಅವು ರೆಕಾರ್ಡ್ ಮಾಡ್ಕೊಳಕ್ ಹಾಕಿಲ್ವಂತಲ್ಲ ಅದ ವಾಟ್ಸಪ್, ಅದ್ರ ಕಾಲ್ ಮಾಡೋದಂತೆ. ಅವನು ಬೈ ಬಿದ್ದು ಅಷ್ಟೊತ್ತಿಗೆ ಅವ್ರು ಹೆಂಡ್ರು ಹೋಗವ್ರೆ ಒಳಿಂಕೆ ಹೋಗಿ ಇವನು ಏಯ್ ಹೋಗು ಹೋಗು ಹೋಗು ಅಂತವ್ನೆ. ಅವರು ತಡ್ರಿ ಅದೇನಾಗದೆ ಅಂತ ಕೇಳಕ್ಕೆ ಬಿಡ್ತಿಲ್ಲ, ಹೊರಗ್ ತಳ್ಳೋದು ಬಾಗ್ಲಕ್ ಕಳ್ಳೋದು. ಆಮೇಲೆ ಅವು ಅಮ್ಮ ನನಗೆ ಫೋನ್ ಮಾಡಿದ್ರು, ನಾನು ಹೊಸಿ ತಿಳ್ಕೊಂಡಿದ್ನಲ್ಲ ಯವ್ವ ಅದನ್ನೆಲ್ಲ ನೆಂಬೇಡ, ಅವನು ಅಷ್ಟೊತ್ತಿಗೆ ಠಾಕು ಠೀಕು ಆಗಿ ರೆಡಿ ಆಗಿ ಹೋಯ್ತಾವನೆ ಬ್ಯಾಂಕಿಂದ ದುಡ್ಡು ಹಾಕಕ್ಕೆ. ಆಮೇಲೆ ನಿಲ್ಲಿಸ್ಬಿಟ್ಟು ಹೋಗ್ ಮೊದ್ಲು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡು, ರೇಡಿಯೋದಾಗ ಹೇಳ್ತಾವ್ರಿದ್ನ ಈ ತರ ಎಲ್ಲ ಮೋಸ ಮಾಡ್ತಾರೆ, ಇದಕ್ಕೆಲ್ಲ ಸೊಪ್ಪಾಕ್ಬೇಡಿ ಅಂತ. ಅವನು ಗಡಗಡ ನಡುಕ್ತಾವನೆ, ಅರೆಸ್ಟ್ ಆಗೋಯ್ತಿ ಕಣ್ಣು ಅಂತಾನೆ. ಅದಕ್ಕೆ ಕಪ್ಪ ಇದು ಶಿಕ್ಷಣ ಬೇಕು ಕಪ್ಪ. ಫೋನ್ ಬಂದಿತ್ತು ಯಾರ್ದವ ಹಿಂಗೆ ಯಾವ್ದೋ ಬಂದಿತ್ತು ಕಣ್ಣ, ಅವ್ರೇನಂದ್ರು ಗೊತ್ತಾ, ಡೆಲ್ಲಿಗೆ ಯಾವ್ದೋ ಪಾರ್ಸಲ್ ಬಂದೈತೆ ಅದಕ್ಕೆ 25,000 ಕಟ್ಟಿ ಅಂತ. ನನಗೆ ಯಾರು ಕಳ್ಸಲ್ಲ ಅಂದ್ರೆ ಅದ್ರಲ್ಲಿ ಮಾದಕ ವಸ್ತು ಐತೆ, ಕಟ್ತಿದ್ರೆ ಪೊಲೀಸ್ನವ್ರು ಹಿಡ್ಕೋತಾರೆ ಅಂದ್ರು. ಹಿಡ್ಕೋ ಅಂತ ಅನ್ಬೇಕ, ನಾನ್ ಹಂಗೆ ಅಂದೆ ಬಿಡು ಆಯ್ತು ಹಿಡ್ಕೊ ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ ಹೋಯ್ತೀನಿ ಅಂತ. ಹೋಗಿದ್ದೇವ ಪೊಲೀಸ್ ಸ್ಟೇಷನ್, ಹಂಗಂದ್ಮೇಲೆ ಫೋನೇ ಬರ್ಲಿಲ್ಲ. ಅಲ್ಲಕವ ಅದು ಬಂದ್ ಕೂಡ್ಲಿಯೇ ಪೊಲೀಸ್ ಸ್ಟೇಷನ್ ಹೋಗಿ ಇಂತ ನಂಬರ್ ಇಂದ ಹಿಂಗ್ ಬಂದಿತ್ತು ಅಂತ ಕೊಡ್ಬೇಕವ್ವ, ಏನ್ ಜಯಣ್ಣ. ಅದು ಒಂದು ಪೊಲೀಸ್ ಸ್ಟೇಷನ್ ಇದ್ದದಂತೆ, ಈ ತರ ಅಪರಾಧಗಳು ಮಾಡ್ತಾರಲ್ಲ ಅಲ್ಲೋಗಿ ನಾವು ಅವ್ರಿಗೆ ದೂರ್ ಕೊಟ್ರೆ ಅವ್ರೇನ್ ಮಾಡ್ತಾರೆ ಅದನ್ನ ಪತ್ತೆ ಹಚ್ಚತಾರೆ. ಎಷ್ಟೋ ಸರಿ ಹಣ ಕಳ್ಕೊಂಡಿರೋರ್ಗೆ ವಾಪಿಸ್ ಕೊಡ್ಸೋರ್ ಕಣವ ಹಣನ, ಅದೆಲ್ಲ ಒಂದ್ ಖಾತೆ ಇರ್ತದಂತಲ್ಲ ಅವ್ರಿಗೆ ಫೋನ್ ಮಾಡಿ ಅಲ್ಲೇನಾರು ಹಣ ಇದ್ರೆ ವಾಪಿಸ್ ತರಿಸ್ಕೊಟ್ಟಾರಂತೆ. ಆದ್ರೂ ಜನ ಒಸಿ ಎಚ್ಚರಿಕೆಯಿಂದ ಇರ್ಬೇಕು. ನೀನ್ ಹೇಳ್ದಲ್ಲ ಶಿಕ್ಷಣ ಬಹು ಮುಖ್ಯ ಕಣ. ನೋಡಪ್ಪ ಈಗ ನೀನು ಈ ಸ್ಕೂಲ್ಗೆ ಹೋಗಿ ಕಲಿಬೇಕು ಅಂತ ಏನಿಲ್ಲ, ಆಯ್ತಾ? ನಮ್ಗೆ ಅಕ್ಕಪಕ್ಕದವ್ರ ಹತ್ರ ಕೇಳ್ಕೊಂಡು ತಿಳ್ಕೊಂಡು ಹಿಂಗೆ ಬರ್ತದೆ ಯಾಕೆ ಹಿಂಗೆ ಆಯ್ತಿದ್ದು ಅಂತನ್ಬಿಟ್ಟು ಒಸಿ ಪಸಿ ತಿಳ್ಕಂಡ್ರೆ ಇಂಥದ್ರಿಂದ ದೂರ ಇರ್ಬೋದಲ್ವಪ್ಪ. ಈಗ ಯಾರಿಗಾರು ಫೋನ್ ಮಾಡಕ್ ಹೋದ್ರೆ ಒಂದ್ ಮೆಸೇಜ್ ಬರ್ತಾ ಇರ್ತದೆ ಕೇಳಿಸ್ಕೊಂಡಿದ್ದೇನಣ್ಣ, ಅದೇ ಹೇಳ್ತಾರೆ ಎಚ್ಚರಿಕೆ, ಯಾವ್ದಾವ್ದೋ ನಂಬರ್ ಇಂದ ಬಂದ್ರೆ ಹುಷಾರಾಗಿರಿ, ಅವ್ರು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ಬೇಡಿ ಅಂತ. ಫಸ್ಟೇ ದಿಗ್ಲಾಗ್ಬಿಡ್ತು ಕವ ನನಗೆ, ನಾನು ಮೊದಲ ಮಾಡಿದ ತಕ್ಷಣ ರಿಂಗ್ ಆಯ್ತದಲ್ವಾ, ಟ್ರನ್ ಟ್ರನ್ ಟ್ರನ್ ಟ್ರನ್ ಅಂತ ಒಡಕತ್ತದೆ, ಅದೇನು ಕೇಳಿಸ್ತದೆ, ಹಾಡಾಕಂದಿದ್ರೆ ಹಾಡ್ ಕೇಳಿಸ್ತದೆ, ಎಚ್ಚರಿಕೆ ಅಂತ ಬಂದಣ್ಣ ಗಾಬರಿ ಆಗ ಫೋನ್ ಪಟಕ್ನ ಇಟ್ಬಿಟ್ಟು ಇದೇನಪ್ಪ ಇದು ಅಂತ ಅನ್ಕೊಂಡು. ಆಮೇಲಿಂದ ಹೋಯ್ತಾ ಹೋಯ್ತಾ ಗೊತ್ತಾಯ್ತು, ಇಲ್ಲ ಅದು ಇದ್ದವ್ರದೆಲ್ಲ ಆಯ್ತದ ಸಮಸ್ಯೆ, ಅದಕ್ಕೆ ಹುಷಾರಾಗಿರಿ, ಹಿಂಗೆಲ್ಲ OTP ನಂಬರ್ ಹೇಳಬೇಡಿ ಅಂತ ಅನ್ಬಿಟ್ಟು ಅದು ನಮ್ಗೆ ಹೇಳ್ತಾ ಇದೆ. ಇವನ್ಗೆ ಯಾಕೆ ದಿಗಲಾಗದೆ ಅಂದ್ರೆ ನಾನ್ ಮಾಡಿರೋ ಕೆಲಸ ಅವ್ರಿಗೆ ಗೊತ್ತಾಯ್ತು ಅಂತ. ಅಂತ ಪಾಪದ ಕೆಲ್ಸ ನಾನೇನಯ್ಯ ಮಾಡ್ಲಿ, ಯಾರಿಗ್ ಗೊತ್ತು ಹೋಗು. ಅಲ್ಲಕಯ್ಯ ನಾನೇನ್ ಮಾಡಿದ್ರು ನೀನ್ ನೋಡ್ತಿದ್ದಯ್ಯ, ನಿನ್ ಕಣ್ ತಪ್ಸಿ ಏನ್ ಮಾಡಲ್ಲ ಚಂದ್ರಣ್ಣ. ಅಯ್ಯೋ ಬಿಡವ ಅದ್ ವಸಿಯ, ಇನ್ನೊಂದ್ ಕಿತ್ತ ನಮ್ ಜಯಣ್ಣಂಗ್ ಹೇಳು ಆಮೇಲೆ. ಇಲ್ಲ ಜಯಣ್ಣ ಮುಖ ಹಂಗ್ ಮಾಡ್ಕೊಬಿಟ್ರೆ ಅವಳೆ ಸಿಫಾರಸ್ ಮಾಡಕ್ಕಿಲ್ಲ, ಅದೇನೋ ಜಯಣ್ಣ ಅಂತ ರಾಗ ತೆಗ್ದಲ್ಲ ಹೇಳು. ಅಲ್ಲ ಕಪ್ಪ ಮೊನ್ನೆ ಏನೋ ಒಂದು ಒಂದು ವಾರದ ಹಿಂದೆ, ಅಲ್ಲಕಪ್ಪ ಅದೇನೋ ವೋಟರ್ಸ್ ಡೇ ಅಂತ ಏನೋ ಮಾಡ್ತಾ ಇದ್ರಲ್ಲಪ್ಪ, ಅದೇನೋ ಟಿವಿನಾಗೂ ಗೊತ್ತಾಯ್ತು, ಮತದಾರರ ದಿನ ಅಂತ ರೇಡಿಯೋನಾಗುವೆ ಅದು ಹೇಳ್ತಾ ಇದ್ರಲ್ಲಪ್ಪ. ಕಣ್ಣ ಈಗ ರಾಷ್ಟ್ರೀಯ ಮತದಾರರ ದಿವಸ ಅಂತ ಅಂದ್ರ ಮತದಾನ ಎಲ್ಲ ನಾವು ಮಾಡಿವಿ, ಅದರದ್ದು ಪ್ರಾಮುಖ್ಯತೆನೆಲ್ಲ ತಿಳಿಸಿ ಅವಾಗಲೇ ಎಲ್ಲ ಹೇಳವ್ರೆ. ಆದ್ರೂ ನಮ್ಮ ಚುನಾವಣಾ ಆಯೋಗದ ಕಮಿಷನರ್ ಇದ್ರಲ್ಲ ಅವರು ರೇಡಿಯೋದಾಗ ಮಾತಾಡಿದ್ರು ಕಣ್ಣ, ಅದೇ ಹೇಳಿದ್ರಪ್ಪ ಈಗ ನಾವು ಭಾರತ ಚುನಾವಣಾ ಆಯೋಗದಿಂದ ಇಂತ ಎಲ್ಲ ಎಂತದ ಮಿಷನ್ ಅದೆಲ್ಲ ವೋಟ್ ಮಾಡೋದು ಅದನ್ನೆಲ್ಲ ಸರಿಯಾಗಿ ನಿರ್ವಹಣೆ ಮಾಡಿವಿ, ಚುನಾವಣೆನ ಸಮರ್ಪಕವಾಗಿ ಮಾಡಿವಿ ಅಂತ ಹೇಳಿ ಚುನಾವಣೆ ಮಾಡ್ತಾರಲ್ಲ ಚಂದಾಗಿ ಅವ್ರಿಗೆಲ್ಲ ಪ್ರಶಸ್ತಿಯ ಕೊಟ್ಟವ್ರೆ ಪ್ರೈಸು, ಚುನಾವಣೆ ಆಯ್ತಲ್ಲವ ಅದಕ್ಕೆ ಯಾರ್ಯಾರು ಸಂದಾಗ ಕೆಲಸ ಮಾಡಿ ಹೆಚ್ಚು ಜನ ಬಂದು ವೋಟ್ ಹಾಕುವಂಗ್ ಮಾಡಿರ್ತಾರಲ್ಲ ಅಂತವ್ರಿಗೆ ಬಹುಮಾನ ಕೊಟ್ಟ. ನೋಡವ್ವ ಅವ್ರು ಹೇಳಿದ್ ಒಂದೇ ಮಾತು, ಮತದಾನ ಎಲ್ಲಾರ್ದು ಹಕ್ಕು ಅಂತ. ಅಂದ್ರೆ ಮತದಾನ ಮಾಡಕ್ಕೆ ಜನ ಹಿಂದ್ಲೇಟ್ ಹೊಡಿತಾರಲ್ಲ, ಹೋಗು ನನಗೆ ಯಾಕ, ಅವನ್ಗೆ ವೋಟ್ ಹಾಕೋದ್ರಿಂದ ಬರೋದ್ ನನಗೇನ ಅಂತ ಅನ್ಬಿಟ್ಟು ಇರ್ತಾರಲ್ಲ ಅವ ಅಂತ ಅವ್ರನ್ನೆಲ್ಲರನ್ನು ಕರ್ಕೊಂಡೋಗಿ ಮತಗಟ್ಟೆಗೆ ವೋಟ್ನ ಹಾಕಿಸ್ಬೇಕು. ಅದಕ್ಕೆ ಅವರಲ್ಲಿ ಅದೇನಂತಾರಪ್ಪ ಜಾಗೃತಿಯ, ಆ ಜಾಗೃತಿಯ ಮೂಡ್ಸೋ ಕೆಲಸನ ಆಯಾ ಜಿಲ್ಲೆ ದೊಡ್ಡ ದೊಡ್ಡ ಅಧಿಕಾರಿಗಳು ಮಾಡ್ದಾರಂತೆ, ಅದನ್ನ ಮಾಡಿದ್ರಲ್ಲವ್ವ ಅದಕ್ಕೆ ಅವ್ರಿಗೆಲ್ಲ ಈ ಪ್ರೈಸ್ ಹಾಕೊಟ್ಟವ್ರೆ ಅವಾರ್ಡ. ಅದಕ್ಕೆ ನಿಂಗೆ ಯಾಕೆ ಅಷ್ಟೊಂದು ಖುಷಿ ಆಯ್ತು ಅಲ್ಲಪ್ಪ? ಅಂದ್ರೆ ಚಂದ್ರಣ್ಣ ಓಟ್ ಹಾಕಕ್ ಹೋಗಿರ್ಲಿಲ್ವಂತೆ, ಅವ್ರು ಬಂದು ಎಲ್ಲ ಬುದ್ಧಿ ಹೇಳಿ ಕರ್ಕೊಂಡು ಹೋದ್ರಂತೆ. ಗೊಬ್ಬರ ಹಾಕ ಮಲಗಿದ್ದ ನಾನು ಓಟ್ ಹಾಕ್ದೆ, ಫಸ್ಟ್ ಓಟ್ ಹಾಕ್ದವ್ ನಾನೇ. ಓಲಿ, ನೀನ್ ಓಟ್ ಹಾಕ್ದವ್ರ ಗೆದ್ರ? ಅವ್ರು ಗೆದ್ರ ಸೋತ್ರ ಮೊದಲನೇ ಓಟ್ ಬಿತ್ತಲ್ಲ ಅದ್ ಕೇಳ್ದೆ. ನಾವೇನ್ ಓಟ್ ಮಾಡ್ತೀವಿ, ನಾನು ಇಂಥವ್ರಿಗೆ ಮಾಡ್ದೆ ಅಂತ ಹೇಳಕ ಹೋಗ್ಬಾರ್ದು ಅಲ್ವವ್ವ? ನಾನು ಹೆಸರು ಕೇಳಲಿಲ್ಲ ಗೆದ್ರ ಅವಸ್ಕೊಂಡು ಒತ್ತಿಸ್ಕೊಳ್ಳೋದು ಯಾಕ? ಅದೇನ ಮಿಷಿನ್ ಆಯ್ತಾ? ಈಗ ಅವ ಹೇಳಿದ್ರೆ ನಿಂಗ್ ಯಾರು ಗೆದ್ರು ಅಂತ ಅವ್ನ್ ಯಾರಿಗ ಹಾಕವ್ರೇನ್ ಗೊತ್ತಾಗೋದಿಲ್ವ? ಮತ್ತೆ ಆ ಗೌಪ್ಯತೆ ಎಲ್ಲಿ ಉಳಿತು ಬಿಡು, ಅದನ್ನೆಲ್ಲ ಹೇಳ್ಬಾರ್ದು. ನಾವು ಮಾತಾಡ್ಕೊಳ್ಳೋದು ಒಂಥರ ಇರ್ತದೆ, ನಾವು ಆ ಇದಕ್ ಮತಗಟ್ಟಾಗ ಹೋದ್ಮೇಲೆ ನಮ್ಗೆ ಯಾರು ಇಷ್ಟವೋ ಅವ್ರಿಗ ನಾವು ಹಾಕ್ಬಿಟ್ಟ ಬಂದಿರ್ತೀವಿ. ಗೌಪ್ಯ ಅಲ್ಲಪ್ಪ, ಬಾರಿ ಇದ್ರಾಗ ಮಡಿಕೊಂಡ್ರೆ ಸೀಕ್ರೆಟ್ ಯಾರಿಗೂ ಹೇಳಕ್ ಹೋಗ್ಬಾರ್ದು. ಆಮೇಕಿಂದ ಮತದಾನನ ತಪ್ಪಿಸ್ಕೋಬಾರ್ದು. ಹೌದು ಅಲ್ವಾ? ಯಾವುದೋ ಒಂದು ಹುಡುಗಿ ಹೇಳ್ತಾ ಇತ್ತು ಈ ಮಾತ, ಅದು ಅವ್ರ ಅಪ್ಪ ಅಮ್ಮನ್ನ ಕರ್ಕೊ ಬಂದಿತ್ತು ಮತಗಟ್ಟೆಗೆ. ಆ ಹುಡುಗಿಗೆ ಮತದಾನ ಮಾಡೋವಷ್ಟು ವಯಸ್ಸಾಗಿರ್ನಿಲ್ಲ. ಅವ್ರ ಅಪ್ಪ ಅಮ್ಮ ಹೇಳ್ತಿದ್ರಂತೆ, ಯಾರಿಗೆ ಓಟ್ ಹಾಕಿದ್ರಿ ಏನವ ದೇಶ ಏನ್ ಬದಲಾದದೆ ಅಂತ. ಆದ್ರೆ ಈ ಸ್ಕೂಲ್ನಾಗ ಮಾಸ್ಟರ್ ಹೇಳಿದ್ರಂತೆ, ಯಾರೇ ಇದ್ರು ಕರ್ಕೊ ಬನ್ನಿ ಅಂತ. ಅದಕ್ಕೆ ಹೇಳೋದು ಕಣ್ಣಣ್ಣ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸ್ಬೇಕು. ಎಂತ ಮಾತಾಡ್ದಪ್ಪ ನೀನು? ಅದಕ್ಕೆ ಒಳ್ಳೆ ಮಾತನ್ನ ಆಡದೆ ಬಿಡು ಆಯ್ತಾ? ಲಕ್ಷಕ್ಕೊಂದು ಮಾತು ಕಮಲಕ್ಕಂಗಿಂತ ನಿಂಗೆ ಖುಷಿ ಆಗ್ಬಿಟ್ಟದೆ. ಅಲ್ಲಕ್ಕಪ್ಪ, ನಮ್ಮನ್ನೇ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಒಳ್ಳೆ ಮಾತಾಡಿದ್ರೆ ಖುಷಿ ಆಗದೆ ನಾನು ಹಳ ಬಂದದ ಕಾಣಿ? ಅಲ್ಲ, ಕಮಲಕ್ಕಂಗಿಂತ ನೀನ್ ಖುಷಿ ಪಡ್ತಿದ್ಯಲ್ಲ ಅಂತ ಹೇಳಿದ್ ಅಲ್ಲಪ್ಪ. ಕಮಲಕ್ಕಂಗೆ ಖುಷಿ ಆಗಿಲ್ಲ. ಹೌದಾ? ಅಂದ್ರೆ ನೀನು ವಸಿ ಜೋರಾಗಿ ಮಾತಾಡ್ಲಿಲ್ಲ ಅಂತ ಅನ್ಬಿಟ್ಟು ಜಯಣ್ಣ ಹಿಂಗ ಹಂಗೆ ಹೇಳ್ದದು ಕಣ. ಈಗ ನೋಡಪ್ಪ, ಹಳ್ಳಿನಾಗೆ ಹೆಣ್ಮಕ್ಳಿಗೆ ಓದ್ಸಕ್ಕೆ ಕಳಿಸ್ತಿರ್ನಿಲ್ಲ. ನಾವೆಲ್ಲ ಸಣ್ಣವರಾಗಿದ್ದಾಗ ನೋಡ್ತಿರ್ನಿಲ್ವಾ ಜಯಣ್ಣ? ಏನೇ ಇದ್ರು ರಾಗಿ ಇಟ್ಟ ತೊಳಸ್ಕ ಇರ್ಬೇಕು, ಅದಕ್ಕೆ ಯಾಕೆ ಓದು ಅಂತ ಮನೆಗೆ ಮುದ್ದೆ ಬಂದಿಸ್ಬೇಕು, ಕಸ ಕೊಡಿಸ್ಬೇಕು, ಗಂಡನ ಮನೆಗೆ ಹೋಗೋಳು, ಇವಳ್ಗೆ ಯಾಕೆ ಓದ್ಸೋದು ಅನ್ನೋರು. ನೋಡಪ್ಪ, ಇನ್ನೊಂಥರ ಯೋಚನೆ ಮಾಡ್ತಾರೆ. ಅದೇನು ಅಂತಂದ್ರೆ, ಇವಳನ್ನ ಓದಿಸ್ಬಿಟ್ಟು ಬೇರೆ ಹಟ್ಟಿಗೆ ಕಳಿಸ್ಬಿಟ್ರೆ ಅವಳ ತರ ಆದಾಯ ನಮಗ್ ಬಂದದ? ಅದೇ ಮಾತೇ ಹೇಳ್ತಾ ಇದ್ದೀವಿ. ಆದ್ರೆ ಓದ್ ಮನೆ ಬೆಳಗವ್ರು ಯಾರಪ್ಪ? ಹೆಣ್ಮಕ್ಳೇ, ಹೆಣ್ಮಕ್ಳು. ಈಗ ಅದ್ ಮಾತಾಡೋ ವ್ಯಕ್ತಿ ಹೆಂಡತಿ ಇದಳಲ್ಲಪ್ಪ, ಅದ್ ಯಾರ ಮನೆಗ್ ಬಂದಿದ್ದು? ಇವನ್ ಮನೆಗ್ ತಾನೆ. ನೋಡ್, ಅದೇ ನೀನ್ ಹೆಣ್ಮಕ್ಳು ಅಂದಾಗ ನನ್ಗ ಜ್ಞಾಪಕ ಬಂತು. ಅಕ್ಕೋನಲ್ಲಿ ಗೆದ್ದಿಲ್ವಾ ಹೆಣ್ಣುಡ್ಗಿ ಚೈತ್ರ ಬಸವಣ್ಣ ಅಂತ, ಕುರ್ಬುರ್ ಹುಡುಗಿ ಹಣ ಅವತ್ತಲ್ಲಿ ಬತ್ತಾಯಿದೀವ. ಆ ಊರ್ ಮುಂದೆ ಆ ಹುಡುಗಿದ ಒಂದ್ ದೊಡ್ಡ ಕಟೌಟ್ ಹಾಕ್ಬಿಟ್ಟಿದ್ರು. ಅದ್ಯಾಕವ ಅದಕ್ ಹೋಗಿದ್ದೆ ನೀನು? ನಾನೇನೋ ಕೆಲ್ಸ ಇತ್ತು ಹೋಗಿದ್ದೆ ಚಾಮರಾಜನಗರಕ್ಕೆ. ನೋಡು, ಹಂಗೆ ಬರ್ತಾ ಓಡಾಡ್ಬೇಕ? ಕಮಲಕ್ಕೇನ್ ಓಡಾಡೋದೆ ಬೇಡ ಅಲ್ಲಕ್ಕಪ್ಪ. ನಾನೇನ್ ಹೇಳೋದು ಅಂತಂದ್ರೆ, ಈಗ ಚಾಮರಾಜನಗರ ದಿಕ್ಕೆ ಹೋದ್ರೆ ಇಲ್ಲ ಜಾತ್ರೆಗ್ ಹೋಗಿರ್ತಾಳೆ, ಇಲ್ಲ ಬೆಟ್ಟ ಗಿಟ್ಟಕ್ ಹೋಗಿರ್ತಾಳೆ. ಆಕಾಶವಾಣಿ ಅವರು ಒಂದ್ ಕಾರ್ಯಕ್ರಮ ಮಾಡಿದ್ರು, ಅಲ್ಲಿ ಹೋಗಿದ್ದೆ ನಮ್ಮ ಜಾನಪದ ಅಂತ. ಆಮೇಲೆ ನೀನ್ ಕರ್ಕೊಂಡ್ ಹೋಗ್ಲಿಲ್ಲ ಅಂತ ಬೋಯ್ತಿ ಅಂತ ಹೇಳಲಿಲ್ಲ ಅಷ್ಟೇ. ಕುಂತಿದ್ನಲ್ಲ, ಅಲ್ಲೆಲ್ಲ ಜನದ ಮಧ್ಯ ಕಾಣ್ಲಿಲ್ಲ ನಂಗೆ. ಕರ್ಗು ಕೊಡ್ಲಿಕ್ಕಿದ್ನಲ್ಲ ಅವ ಹಂಗಲ್ಲ ಕಣ, ನಾವ್ ನಮ್ ಸಂಘದವ್ರ ಜೊತೆ ಕುಂತಿದ್ದೆ ನಾನು. ಹಂಗೆ ಊರ್ ಮೇಲೆ ಬಂದ್ವಾ ದೊಡ್ಡದೊಂದು ಹಾಕ್ಬಿಟ್ಟವ್ರೆ ಕಟೌಟ್ ಆ ಹುಡುಗಿದು. ಅದು ಆದ್ಮೇಲೆ ಅಣ್ಣ, ಈ ಹಳ್ಳಿ ಪಳ್ಳಿ ಕಡೆ ಎಲ್ಲ ಖೋಖೋ ಆಡಕ್ ಶುರು ಹಚ್ಕೋಬಿಟ್ಟವ್ರಂತೆ. ಒಳ್ಳೇದಲ್ವಪ್ಪ? ಏ, ಒಳ್ಳೇದು ಅಂದ್ರೆ ನಮ್ಮ ಆಟ ಅಲ್ವೇನಣ್ಣ, ದೇಸಿ ಆಟ. ಆಮೇಲೆ ಗಂಡೈಕ್ಳು ಗೆದ್ಬಿಟ್ಟವ್ರಂತಲ್ಲ, ಗಂಡೈಕ್ಳು ಗಂಡೈಕ್ಳು ವರ್ಲ್ಡ್ ಕಪ್ ಗೆದ್ಬಿಟ್ಟವ್ರಂತೆ. ನೋಡಪ್ಪ, ಏ ನನ್ಗೆ ನಮ್ ಸ್ಕೂಲ್ನಾಗೆಲ್ಲ ಐಕ್ಳು ಆಡ್ತಿರ್ತಾವಲ್ಲ ಖೋ ಖೋ ಅಂತ, ನಂಗೂ ಹೋಗಿ ಕುಂತ್ಕೊಂಡು ಆಡ್ಬಿಡು ಮನಸ್ತದೆ ಎಷ್ಟೋ ಸತಿ ಇಲ್ವಾ? ಅಂತ ಒಳ್ಳೆ ಆಟ ಹೂಕಪ್ಪ. ನೋಡಪ್ಪ, ಅಲ್ಲಿ ಎಷ್ಟು ಹೆಂಗಿರ್ಬೇಕು, ಚುರುಕಾಗಿರ್ಬೇಕು, ಅಲ್ಲಿ ತಲೆ ಓಡಿಸ್ತಾ ಇರ್ಬೇಕು, ಓಡಿಸ್ತಾ ಇರ್ಬೇಕು, ಕಣ್ಣಲ್ಲಿ ನೋಡ್ತಾ ಇರ್ಬೇಕು, ಕಣ್ಣು ಪಿಟಿ ಪಿಟಿ ಮಿಡಿಸ್ಲೇ ಹೋಗ್ಬಾರ್ದು, ಅದು ನೋಡ್ತಾ ಇರ್ಬೇಕು. ಕೋ ಅಂದ ತಕ್ಷಣ ಎದ್ದು ಓಡ್ತಿರ್ಬೇಕು, ಕೋ ಅಂದ ತಕ್ಷಣ ಅಲ್ಲೇ ಕುಂತ್ಕೊಳ್ಳೋದಲ್ಲ, ಕುಂತ್ಕೊಂಡ್ರ ಔಟು ಔಟು. ಅಂದ್ರ ಹೆಂಗೆ ಕುಂತ್ಕೊಂಡು ಜಾಗೃತವಾಗಿ ಕುಂತಿರ್ತಾನೆ, ಏನ್ ಇನ್ನೇನು ಬ್ಯಾಟೆ ಮೇಲೆ ಬೀಳೋ ಹುಲಿ ಕುಂತಿರ್ತದಲ್ಲ, ಹಂಗೆ ಒಂದ್ಸರಿ ನೆಗದ ಅಂದ್ರೆ ಇಡ್ಕೊಂಡಂಗೆ. ಈ ರನ್ನಿಂಗ್ ರೇಸು ನೋಡಿಲ್ವಾ ಜಯಣ್ಣ? ಅದು ಒಲಿಂಪಿಕ್ಸ್ ಗಿಲಂಪಿಕ್ಸ್ ಎಲ್ಲ ನಮ್ಮ ಮೈಕ್ ಹಾಕಂಗ್ ಕುಂತಿರ್ತವೆ, ಅದೇನ ಪಠಾರ್ನೆ ಗನ್ನಲ್ಲಿ ಓಡತಾಡ್ನ ಓಡ್ತಿರ್ತಾರೆ ಅಲ್ವಾ ಹಂಗೆ ಅಲ್ವಾಪ್ಪ. ಕಣ್ಣ, ಖೋಖೋನಾಗೆ ಆಟ ಆಡೋರಲ್ಲ ಬೋ ಖುಷಿ ಆಯ್ತು. ಅದು ಹೆಣ್ಣೈಕ್ಳುಗಳು ಖುಷಿಯಾಗಿ ಆಡವ್ರೆ, ಸಿಕ್ಸ್ ನ ಜೊತೆಗೆ ಹೆಣ್ಣೈಕ್ಳುಗಳನ್ನ ಎಲ್ಲಾ ಕ್ಷೇತ್ರದಲ್ಲೂ ಬೆಳೆಯಕ್ ಬಿಡ್ಬೇಕು. ನೋಡಪ್ಪ, ಈಗ ಈ ಪುಸ್ತಕವ ಹಿಡ್ಕೊಂಡು ಓದೋದು ಅಷ್ಟೇ ಅಲ್ಲ ಅಲ್ವಪ್ಪ, ಇದು ಶಿಕ್ಷಣವೇ. ಒಳ್ಳೆ ಆಟ ಆಡ್ತಾರೆ ಅಂತಂದ್ರೆ, ಈಗ ನೋಡಪ್ಪ ನಮ್ಮ ಆಳೊಬ್ರೆಲ್ಲ ಆಡ್ತಾ ಇದ್ರು ಮನೆ ಮುಂದೆ ಬಂದು ಕುಂತ್ಕೊಂಡು, ಏನ ವಿಭೂತಿ ಗಟ್ಟಿ ಹಾಕೊಂಡು ತಂಬೂರಿ ಹಿಡ್ಕೊಂಡು ಗಗ್ಗರವ ಸಿಗಿಸ್ಕೊಂಡು ದಂಬಡಿಯ ಬಡ್ಕೊಂಡು ಆಡ್ತಿದ್ರೆ ಹೆಂಗಿತ್ತಪ್ಪ ಅವೆಲ್ಲ. ಅವ್ರೆಲ್ಲಿ ಓದಿದ್ರು ಅವತ್ ಕಾರ್ಯಕ್ರಮದಲ್ಲಿ ಏನ್ ಚೆನ್ನಾಗಿ ಆಡಿದ್ರು ಅಂತೀಯ, ಮಹದೇಶ್ವರನ್ ಕತೆ, ಮಂಟೇಸ್ವಾಮಿ ಕತೆ, ಏನ್ ಚೆನ್ನಾಗಿ ಹೇಳಿದ್ರು ಅಂತೀಯ. ಅಲ್ಲಿ ಒಬ್ರು ಬಂದಿದ್ರಲ್ಲವ, ಅವ್ರು ಎಷ್ಟ್ ಚಂದಾಗಿ ಹೇಳಿದ್ರು ಅಂದ್ರ ಹಿಂದೆಲ್ಲ ಮಾತಾಡೋ ಸಂಸ್ಕೃತಿ ಅಂತ. ಊಕಪ್ಪ ಬರೆಯೋದು ಯಾರು ಬರಿತಾ ಇದ್ರು? ಯಾರು ಬರೀತಿರ್ಲಿಲ್ಲ. ಈಗ ಕುಮಾರ್ಯಾಸ ಭಾರತ ಅಂತ ಹಳ್ಳಿನಲ್ಲಿ ನಮ್ ತಾತ ಆಡುವ, ಅವನಿಗೆ ಒಂದ್ ಅಕ್ಷರ ಓದಕ್ ಬರ್ತಿರ್ಲಿಲ್ಲ, ಇಡೀ ಭಾರತವ ಆಡವ ಕುಮಾರ್ಯಾಸ. ಒಂದು ನಾನು ಅವನ್ನೇ ಕೇಳುವೆ, ಅದಕ್ಕೆ ಅವ ಏನ್ ಹೇಳ್ದ ಗೊತ್ತಾ, ನಮ್ ತಾತ ಆಡುವ, ನಮ್ಮ ಅಪ್ಪ ಆಡುವ, ಅವನಿಂದ ನಾನು ಕತ್ಕೊಂಡಿದೀನಿ ಅಂತ. ಅಂದ್ರೆ ಈ ಜನಪದ ಅಂತ ಐತಲ್ಲಣ್ಣ, ಅದು ಬಾಯಿಂದ ಬಾಯಿಗೆ ಹರಡಿರೋ ಸಂಸ್ಕೃತಿ ಅಂತ ಅಲ್ವಪ್ಪ. ಅಂದ್ರ ಹಿಂದೆ ಜನ ಎಷ್ಟು ಪ್ರೀತಿಯಿಂದ ಅದನ್ನ ಕಲ್ತ್ಕೊಳ್ಳೋರು. ಮತ್ ಇನ್ನೊಂದೇನು ಗೊತ್ತಾ, ನೀನು ಪುಸ್ತಕದಾಗ ಬರೆದ್ರೆ ಪುಸ್ತಕ ಹಾಳಾದ್ರೂ ಹೋಯ್ತು, ಹೋಯ್ತಲ್ಲಣ್ಣ ಹೋಯ್ತು. ಅದೇ ನಿನ್ ತಲೆ ಒಳಗಿದ್ರೆ, ನೀನು ನಸ್ಸೋಗೋ ತನಕ ತಲೆ ಒಳಗಿರುತ್ತೆ. ನನ್ನ ತಲೆಯಲ್ಲಿ ಇರೋದನ್ನ ಇನ್ನೊಂದ್ ಹತ್ತು ತಲೆಗೆ ಹೇಳ್ಕೊಡ್ಬೇಕು, ಅವಾಗ ಮಾತ್ರ ಅದು ಉಳ್ಕತ್ತದೆ. ಅಂದ್ರೆ ಶಿಕ್ಷಣ ಅಂದ್ರೆ ಹಿಂದಿನ ಕಾಲದಾಗೆ ಈ ಕಂಠಸ್ಥ ಅಂತಾರಲ್ಲವ, ಕಲ್ತ್ಕೊಳ್ಳೋದು, ಬಾಯ್ಪಾಠ ಬಾಯ್ಪಾಠ ಮಾಡಿ ಉರು ಒಡೆದು ಕಲ್ತ್ಕೊಂಡು ಮಕ್ಕಳುಗಳಿಗೂ ಹೇಳ್ಕೊಡೋರು ನೋಡು ಬಾಯ್ಪಾಠ ಅಂತ ಇಲ್ವಾ. ಅದೇ ಹೇಳಿಸ್ತಿರಲ್ಲಪ್ಪ, ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪಾಪು ಇರಬಹುದು, ಅದು ಹೋಗೋದಕ್ಕೆ ಕೋಪ ಬರುವುದು. ಏನ್ ಅವು ಏನ ಕೈಯ ಬಿಗಿಯಾಗಿ ಕಟ್ಕೊಂಡು ಏನು ಉಸಿರಿಗೆ ಒಂದೇ ಉಸಿರಳಿ ಹೇಳಮ್ ಅಲ್ಲಪ್ಪ. ಪ್ರಭವ ವಿಭವ ಶುಕ್ಲ ಪ್ರಮೋದೂತ ಅಂತ ಹಿಂಗೆ ಎಲ್ಲಾ ಸಂವತ್ಸರಗಳು ಹೇಳೋದ್ರೆ ಸಂವತ್ಸರದ ಕನ್ನಡ ಹೇಳು ಹಂಗೆ. ಕನ್ನಡದ ತಿಂಗಳು ಚೈತ್ರ ವೈಸಾಖ, ಇಂಗ್ಲಿಷ್ ತಿಂಗಳು ಜನವರಿ ಫೆಬ್ರವರಿ, ಹಿಂಗೆ ಒಂದ್ ಕಡೆಯಿಂದ ಶುರು ಹಚ್ಕೋಬಿಟ್ರೆ ಬಾಯ್ಪಾಠ ಅಂತ ಹತ್ ನಿಮಿಷ ಆಗೋದು ಕನ್ನಡ. ಸರಿ, ಬಾಯ್ಪಾಠ ಅಂದಾಗ ಇನ್ನೊಂದು ನೆನಪಾಯ್ತು ನನಗೆ. ಅದೇನು ಅಂತಂದ್ರೆ, ಈ ಯುಗ ಯುಗಾದಿ ಕಳೆದರು ಯುಗಾದಿ ಬರಳಿ ಬರುತ್ತಿದೆ ಇದೆಯಲ್ಲಪ್ಪ, ಅದಿತ್ತಲ್ಲವ ಪದ್ಯ ಇತ್ತು. ನಾವು ಏನೋ ಕೈಯ ಕಟ್ಟ ಹಾಕೊಂಡ್ಬಿಟ್ಟು ಉಗ ಉಗಾದಿ ಕಳೆದರು ಉಗಾದಿ ಮರಳಿ ಬಂದೆ, ಮೇಷ್ಟ್ರು ಚಟೀರಂತ ಹೊಡೆಯರು. ನಾನು ಇದ್ಯಾಕ ನಮ್ ಸರಿಯಾಗಿ ಹೇಳ್ತಿದ್ದೆಮಲ್ಲ, ಅದ್ಯಾಕೆ ಮೇಷ್ಟ್ ಹೊಡೆದರು ತಪ್ಪಿಲ್ದಿಯೇ? ಏ ಅದು ಉಗ ಅಲ್ಲ, ಉಗ ಅಲ್ಲ, ಯುಗ ಯುಗ ಯುಗ ಅಂತನ್ನಾರು. ನನಗೆ ಅಯ್ಯೋ ಏನ್ ನಾಲ್ಗೆ ಒಳ್ಳಸ್ತ್ರುವೆ ಯುಗ ಅಂತ ಹೇಳಕ್ಕೆ ಆಯ್ತಿಲ್ಲ. ಉಗ ಉಗ ಈಗಲೂ ನಮ್ಮ ಹಳ್ಳಿ ಕಡೆ ಅಂದಮ್ಮಪ್ಪ ಯುಗಾದಿ ಅಂದಮ್ಮ ಯುಗಾದಿ ಯುಗಾದಿ. ಅದರಲ್ಲೇ ಹೇಳ್ತಾರಲ್ಲ ಅಣ್ಣ, ಎಲ್ಲಾರ್ಗುವೆ ಜೀವನ ವರ್ಷ ವರ್ಷ ಹೊಸ್ತಾ ಇತಿರ್ತದಂತೆ, ಮನ್ಸುಗೊಬ್ನಿಗೆ ಆಗುದಿಲ್ಲ ಅಂತ. ಗಿಡ ಹಳೆ ಎಲೆ ಎಲ್ಲ ಉದುರಿಸ್ಕೊಂಡು ಚಿಗುರ್ತಾ ಇರ್ತೈತೆ, ಮನ್ಸ ಒಂದೊಂದು ವರ್ಷ ಆದಂಗೂನು ಮುದುಕಾಯ್ತಾ ಹೋಯ್ತಾನೆ ಇಲ್ವಾ? ಅಲ್ವಪ್ಪ, ಅದಕ್ಕೆ ಯಾವತ್ತೋ ಒಂದು ನಮ್ದು ಲಾಸ್ಟ್ ದಿನ ಇರ್ತದೆ, ಆ ಲಾಸ್ಟ್ ದಿನದ ಕಡೆಗ ನಮ್ಮ ನಡ್ಕೊಂಡ್ ಹೋಯ್ತಾ ಇರ್ತೀವಿ ಅಲ್ವಾ? ಅಲ್ವಪ್ಪ, ಇಂದು ಇಂದ ಪರ್ಕನಾಗ ಹೋದಮ್ಮ ಇಲ್ಲ ಇಲ್ಲ. ಆದ್ರೂ ಪ್ರತಿ ದಿವಸ ಕುಂತ್ಕೊಂಡು ಹಿಂದಿಂದೆಲ್ಲ ಗೆಪ್ತಿ ಮಾಡ್ಕೋಬೇಕು. ಒಳ್ಳೇದ್ ಗೆಪ್ತಿ, ಒಳ್ಳೇದಾರು ಗೆಪ್ತಿ ಮಾಡ್ಕೊ, ಕೆಟ್ಟದಾರು ಗೆಪ್ತಿ ಮಾಡ್ಕೊ. ಒಳ್ಳೇದ್ ಗೆಪ್ತಿ ಮಾಡಿದ್ರು ನಾಳೆ ಒಳ್ಳೇದ್ ಮಾಡು, ಕೆಟ್ಟದ್ ಗೆಪ್ತಿ ಮಾಡ್ಕೊಂಡ್ರು ನಾಳೆ ಕೆಟ್ಟದ್ ಮಾಡ್ಬೇಡ ಅಷ್ಟೇ. ಮಾಡ್ಬೇಡ ಅಂತ ಹೇಳ್ತಿದ್ದೇಪ್ಪ ಅದನ್ನ, ಅದನ್ನು ಮಾಡುವಂತಂಗ ಹೇಳಿತ್ತು ನನಗೆ. ಎಲ್ಲಿದ್ದ ನಾವು ಶಿಕ್ಷಣದಾಗಿದ್ದ ನೋಡು, ಹಿಂದಿನ ಕಾಲದಾಗೆಲ್ಲ ಕೂಲಿಮಠ ಅಂತ ಇರೋದು, ಕೈಗೆ ಗಜ್ಗವ ಹಾಕಿಸ್ಕೊಂಡು ಮಳ್ಳ ಮೇಲೆ ತಿಕ್ಸೋರು. ಯಪ್ಪ ನಾವು ಈ ಸ್ಕೂಲ್ನಾಗೆ ಓದಿಲ್ವೇನಪ್ಪ, ಯಾರೋ ಒಬ್ಬ ಹುಡುಗ ಮೇಷ್ಟ್ರು ಹಿಂದೆಲ್ಲ ಯಾರದೋ ಒಬ್ರು ಮನೆಯಲ್ಲಿ ಬೆಂಕಿ ಇರೋದು ಕೆಂಡ, ಅಲ್ಲಿಂದ ಬೆಂಕಿಯ ತಕಬರ್ಬೇಕಿತ್ತು. ಇವ ಹುಡುಗ ಏನು ಪಾತ್ರೆನೂ ತಗೋ ಹೋಗಿಲ್ಲ, ಮೇಷ್ಟ್ರು ಪಾಠ ಕೇಳ್ತಾ ಇದ್ದ, ಯಾತಕ್ಕೆ ಬಂದೆ ಅಂತಂದ್ರು ಕೆಂಡ ಬೇಕು ಅಂದ. ಪರೀಕ್ಷೆ ಮಾಡುಮ ಅಂತೇಳಿ ಕೆಂಡ ತಗೊಂಬಂದು ಹಿಡ್ಕ ಅಂದ್ರು, ಪಾತ್ರೆಯೇ ಇಲ್ಲ, ಏನ್ ಮಾಡ್ತಾನೆ, ಏನ್ ಮಾಡಿರ್ಬೇಕು ಹೇಳವ? ಕೈ ಒಡ್ಡದ. ಕೆಂಡ ಸುಡೋದಿಲ್ವೇನಪ್ಪ, ಇನ್ನೇನಿತ್ತು, ಏನ್ ಮಾಡ್ದ ಹೇಳವ ನೋಡಮ್ಮ, ಬಟ್ಟೆ ಹಿಡದ್ನ, ಬಟ್ಟೆ ತೂತಾಗುದಿಲ್ವೇ. ಮೇಷ್ಟ್ರು ನೋಡಿದ್ರು, ಏನ್ ಮಾಡ್ತಾನೆ ಇವನ್ ನೋಡುವ ಅಂತ. ಸಿಕ್ಸ್ನ ಇಲ್ಲ ಹುಡುಗನ್ಗೆ, ಏನ್ ಮಾಡ್ದ ಗೊತ್ತೇ, ಪಕ್ಕದಲ್ಲೇ ಮಳ್ ಬಿದ್ದಿತ್ತು, ಬೊಗಸೆನ ಮಳ್ಳಿಡ್ಕಂಡ ಮೇಲ್ಗಡೆ ಕೆಂಡ ಹಾಕಸ್ಕಂಡ. ಆಗ ಮೇಸ್ಟರ್ ಅಂದ್ರು, ಮಗ ನಾಳೆಯಿಂದ ಈ ಸ್ಕೂಲಿಗೆ ನೀನು ಬಾ ಅಂದ್ರೆ, ಅದು ನಾವೇನೋ ಅಂತಾರಲ್ಲ ಇಂಗ್ಲಿಷ್ ನಾಗೆ ಕಾಮನ್ ಸೆನ್ಸ್ ಅಂದ್ರೆ, ಎಲ್ಲವೂ ಶಿಕ್ಷಣದಲ್ಲೇ ಸಿಗುವುದಿಲ್ಲ, ಅನುಭವನು ಪಾಠ ಕಲಿಸ್ತದೆ, ಅದು ಹಳ್ಳಿ ಐಕಳುಗಳಿಗೆ ಬೋಸಂದಾಗಿರ್ತೈತೆ ಇಲ್ವಾ, ಪ್ರಕೃತಿ ಜೊತೆ ಬದುಕ್ತಾರೆ ಅಂದ್ರೆ. ಇಲ್ಲಿ ಎಲ್ಲ ಶಿಕ್ಷಣ ಕೊಡೋವೆ ಅವರು ಬೋ ಚೆಂದಾಗಿ ಹೇಳಿದ್ರು ನೋಡು, ಪ್ರಕೃತಿಯಿಂದ ಶಿಕ್ಷಣ ಪಡ್ಕೊಂಡು ಆ ಶಿಕ್ಷಣನ ಬರೀ ಬಾಯಿ ಮಾತಿನ ಮುಖಾಂತರನೇ ಜನರಿಗೆ ತಲುಪಿಸ್ತಾ ಹೋಯ್ತಾರೆ. ನೀನ್ ಪದ ಆಡ್ತಿರ್ತೀಯಲ್ಲ, ನಿನ್ ಗೆಪ್ತಿ ಆಯ್ತವಾಗ ಎಂತೆಂತದ ಪದ ಆಡ್ತೀಯಲ್ಲ. ಮೊನ್ನೆ ಯಾವ್ದೋ ಬೋಸ್ ಅಂದಾಗ ಹೇಳ್ದೆ ನೀನು, ಏನೋ ಎತ್ತು ಭುಜ ಬತಾ ಇರ್ತದೆ ನದಿ ಒಳಗಡೆ, ಅದೇ ಗಂಗೆನೆ ನಮಸ್ಕಾರ ಮಾಡ್ದಂಗ ಓ ನಿನ್ ಗೆಪ್ತಿ ಮಾಡ್ಕೊಂಡೆ ಕಣ ನಾನು ಮಾಡ್ಕೋ. ನೀನು ಏಳ ಪದಗಳಲ್ಲಿ ಎಷ್ಟು ಅರ್ಥ ಇರ್ತದೆ ಚಂದ್ರಣ್ಣ ಇಲ್ವಾ, ಅದನ್ನ ಹೇಳ್ದಲ್ಲ ನೀನು. ಅಲ್ಲಕ್ಕಪ್ಪ, ಈಗ ಶಿಕ್ಷಣ ನಾವು ಪಡ್ಕೋಬೇಕು ನಿಜ. ಈಗ ನೋಡಪ್ಪ, ಎಲ್ಲರ ಕೈಲೂ ಮೊಬೈಲು. ಈ ಕೊರೋನಾ ಬಂದ್ಬಿಟ್ಟಿತ್ತಲ್ಲವ, ಆವಾಗ ಅದೇನೋ ವರ್ಕ್ ಫ್ರಮ್ ಹೋಮ್. ನಮ್ಮ ಮೊಮ್ಮಕ್ಳಿಲ್ವವ, ಅವು ಬೆಂಗಳೂರಿನಾಗಿಲ್ವ ಪೇಟೆನಲ್ಲಿ, ಇಲ್ಲಿಗೆ ಬಂದ್ಬಿಟ್ಟು ಹಳ್ಳಿಗೆ ಬಂದ್ಬಿಟ್ಟು ಅದೇನೋ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಏನವ ಅದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅವ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅಂದಂಗಾಯ್ತು ನನಗೆ. ಅದ ಇಟ್ಕೊಂಡು ಏನ್ ಇಲ್ಲಿ ಇಲ್ಲಿ ಎಲ್ಲ ಕಳ್ಸೋರು, ಮದ್ ಮಧ್ಯ ರಾತ್ರಿಗೆ ಸುಮ್ಮನೆ ದೆವ್ವ ಕುಂತ ಕುಂತಿರ್ಬೇಕವ್ವ ಅವು. ನಾನು ಇದ್ಯಾನಪ್ಪ ಇದ್ಯಾಕೆ ಏನು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅಯ್ಯ ತತೆ ಮಲ್ಲಿಕ ನಿನಗ್ಯಾಕ್ ನಿದ್ದು ಬತ್ತಿಲ್ವಾ ಅಂದ. ಅಲ್ಲಕ್ಕಪ್ಪ ನನಗೇನ ನಿದ್ದು ಬತ್ತಾ ಅದೇ, ನೀವ್ಯಾಕ್ ನಿದ್ದುಗಡ್ತಾ ಇದ್ದೀರಿ ಅಂತ ಕೇಳ್ತಿದ್ದಿ ನಾನು. ಅಮೆರಿಕಾದಲ್ಲಿ ಅವಾಗ ಕುತ್ಕೊಂಡು ಕೆಲಸ ಮಾಡೋದು ಏನು ಏನ್ ಬೆಳಗಾನ ಆ ಕಂಪ್ಯೂಟರ್ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಕಣ್ಣೆ ಹಾಳ್ ಮಾಡ್ಕೊಂಡ್ಬಿಟ್ಟವೆ. ಜಯಣ್ಣ ನಿನಗೆ ಇನ್ನೊಂದ್ ದಿಸಿಯ ಗೊತ್ತಿಲ್ಲ, ಹೇಳ್ಬಿಡ್ತೀನಿ ಕೇಳ್ಕ ಪೂರ್ತಿ ಕೇಳಕಪ್ಪ. ಅಯ್ಯೋ ನಿಂದು ಪಂಚಾಯತಿ ಇದ್ದೇ ಇರ್ತ ಕಣ ಕೇಳ್ಕ, ಆಮೇಲೆ ಹೇಳ್ತೀನಿ ಕೇಳಕ. ನೀನು ಈ ಸ್ವೀಡನ್ ಆಗೆ ಅದೇನೋ ದೇಶ ಹೊರದೇಶ, ಅಲ್ಲಿ ಏನಾಗ್ಬಿಟ್ಟದೆ ಅಂತಂದ್ರೆ ಈ ಕಂಪ್ಯೂಟ್ರು ಮೊಬೈಲು ಇದ್ರಲ್ಲೇ ಪಾಠ ಮಾಡಿ ಮಾಡಿ ಮಾಡಿ ಕಣ್ಣಿಗೆ ತೊಂದರೆ ಆಗ್ಬಿಟ್ಟು ಈಗ ಮತ್ತೆ ಪುಸ್ತಕ ಹಿಡ್ಕೊಂಡು ಓದಿ ಅನ್ನಂಗ್ ಮಾಡ್ತಾವ್ರಂತೆ ಕಪ್ಪು. ಅದೇ ಸರಿ ಕಂಡ್ರೆ ನಾ ಬರವಣಿಗೆ ಹೊಟ್ಟೈತೈತೆ ಮಕ್ಳಿಗೆ, ಕೈ ಬೆಳ್ಗಳೇ ಹಂಗೆ ಬರೆಯೋದೇ ಇಲ್ಲ ಮಕ್ಳು, ಕಾ ಬರಿ ಅಂತಂದ್ರೆ ಹೂ ಬರ್ದಿರ್ತಾವ. ಮುಂಚೆ ಎಲ್ಲ ಕಂಡಣ್ಣ ಮನೆ ಪಾಠಕ್ಕೆ ಏನ್ ಹೇಳ್ತಾರೆ ತಲೆಲಿ ಇಟ್ಕೊಂಡ್ ಬರ್ತಾ ಇದ್ದ, ಈಗ ಹಂಗಲ್ಲ ಮೊಬೈಲ್ ಅಲ್ಲಿ ಕಳಿಸ್ತಾರೆ. ಕರಿ ಅಲ್ಲಿಗೆ ಬಿಳಿ ಸುಣ್ಣ ಏನ್ ಹೇಳ್ತದ ಹೇಳವ, ಕರಿ ಅಲ್ಲಿಗೆ ಅಜ್ಞಾನ ಬಿಳಿ ಸುಣ್ಣ ಜ್ಞಾನ. ಕರಿ ಅಲಿಗೆ ಮೇಲೆ ಬಿಳಿ ಸುಣ್ಣದಾಗೆ ಬರೆದ್ರೆ ಅದ್ ಹೆಂಗ್ ಅಲ್ಲಿ ಬರ್ದಿರ್ತದ ತಲೆ ಒಳಗಡೆ ಹಂಗೆ ಪ್ರಿಂಟ್ ಆಗೋಯ್ತು, ಪ್ರಿಂಟ್ ಆಗೋಯ್ತದೆ ನೋಡು. ನಮ್ ಜಯಣ್ಣ ಎಷ್ಟು ಪ್ರಿಂಟ್ ಆಗವೆ, ಒಂದಿ ಸ್ಕ್ಯಾನ ಮಾಡಿಸ್ಬಿಟ್ರೆ ಗೊತ್ತಾಗ್ಬಿಡ್ತದೆ ತಲೆಯ ಆಸ್ಪತ್ರೆನ ಮಾಡಿಸುಮಂತೆ. ಯಾವ ಏನ್ ಮಾಡಿ ಹೇಳವ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಬ್ಬ. ಅಲ್ಲ ನಮ್ ಚಂದ್ರಣ್ಣಂಗೆ ಚೆನ್ನಾಗ್ ಗೊತ್ತು, ಅವ್ನ್ ಬಂದ್ ಸುಮಾರು ಹೊತ್ತಾಯ್ತು ಹೇಳೋಣ. ಅಲ್ಲಕ್ಕಪ್ಪ ಇದು ಏನ ಅಲ್ಸಂದೆನ ಒಣೆ ಹಾಕಿದ್ದ ಒಡೆ ಮಾಡಿ ಅದೆಲ್ಲ ರೆಡಿ ಮಾಡ್ಕೊಂಡ್ ಮಳೆಗಳೇ ಅಬೋ ಎಣ್ಣೆಯ ಚೆನ್ನಾಗ್ ಮಳ್ಳಿಸ್ಬಿಟ್ಟು ಆಯ್ತಾ ಸೀದೋಗ್ಲಿ ಅಂತಲೇ. ಅಯ್ಯೋ ನಿನಗ್ ಗೊತ್ತಿಲ್ವ ಅದ್ ಹೆಂಗ್ ಮಾಡ್ಬೇಕು ಅಂತ, ಹೋಗಿ ಅಲಸಂದೆ ಒಡೆಯ ಹಾಕೊಂಡು ಹಂಗೆ ಬಿಸಿ ಬಿಸಿ ಕಾಫಿ ತಕ್ಕಂಬ ಒಡೆ ತಕ್ಕಬ ನನ್ಗ ಇವನಿಗೋಸಿ ಬಿಸಿ ಎಣ್ಣೆನೆ ಉಯ್ಯಿತು. ಅಯ್ಯೋ ತಗಿಯಪ್ಪ ನನಗ್ ಗಾಯ ಆಗದ್ನೆ ನೋಡು ನೀನು. ಮಗ ಜಯಣ್ಣ ಅದೇನ್ ಮಾತು ಅಂತ ಆಡ್ದಯ್ಯ ನಡೆಯವ್ವ ಕೊಡೋದಿಕ್ಕೆ ಬಂದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮದ ಅಡಿಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಸ್ತು ಪ್ರದರ್ಶನ 2024-25 ಇದೇ ತಿಂಗಳ 4 ಮಂಗಳವಾರ ಬೆಳಿಗ್ಗೆ 10:30 ಲಿಂಗಪ್ಪನ ಕೊಪ್ಪಲು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಕೃಷಿ ಮತ್ತು ತೋಟಗಾರಿಕಾ ವಸ್ತು ಪ್ರದರ್ಶನದ ವಿಶೇಷ ಆಕರ್ಷಣೆಗಳಾಗಿ ಸಾವಯವ ಕೃಷಿಯ ಬಗ್ಗೆ ತಜ್ಞರಿಂದ ಉಪನ್ಯಾಸ, ವಿವಿಧ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳಿಂದ ವಸ್ತು ಪ್ರದರ್ಶನ, ಕೃಷಿ ಪರಿಕರಗಳ ಸಂಘ ಸಂಸ್ಥೆಗಳಿಂದ ವಸ್ತು ಪ್ರದರ್ಶನ, ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮದ ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಲಾಗಿದೆ. ಹಾಗೆ ಸಮಗ್ರ ಕೃಷಿ ಪದ್ಧತಿ, ಸಾವಯವ ಕೃಷಿ, ಜಲಾನಯನ ಅಭಿವೃದ್ಧಿ, ಕೃಷಿ ಯಾಂತ್ರೀಕರಣ, ಕೃಷಿ ಜೈವಿಕ ತಂತ್ರಜ್ಞಾನ, ಮೌಲ್ಯವರ್ಧನೆ, ಪಶುಸಂಗೋಪನೆ, ಆರೋಗ್ಯ ಮತ್ತು ಪೋಷಣೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ಕುರಿತ ಮಾಹಿತಿ ಕೂಡ ಇರುತ್ತದೆ. ಖಾಸಗಿ ಕೃಷಿ ಪರಿಕರಗಳ ಮಳಿಗೆಗಳು ಕೂಡ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಮತ್ತು ಪ್ರಗತಿಪರ ರೈತರೊಂದಿಗೆ ಕೃಷಿಗೆ ಸಂಬಂಧಿಸಿದ ತಮ್ಮ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಕೂಡ ಇರುತ್ತದೆ. ವಿವಿಧ ತಂತ್ರಜ್ಞಾನಗಳನ್ನು ವಸ್ತು ಪ್ರದರ್ಶನದಲ್ಲಿ ನೋಡಬಹುದಾಗಿದೆ. ಆಸಕ್ತರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಇದೇ ತಿಂಗಳ 4 ಮಂಗಳವಾರ ಬೆಳಿಗ್ಗೆ 10:30 ಲಿಂಗಪ್ಪನ ಕೊಪ್ಪಲು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆವರಣದಲ್ಲಿ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮದ ಅಡಿಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಕೇಳುಗರೆ, ಫೆಬ್ರವರಿ 4 ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಗಾಂಧಿದಾಸ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251-2582 ಹಾಗೂ 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರು ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕುರಿತ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಬಹುದು. ಮರೆಯದಿರಿ, ಫೆಬ್ರವರಿ 4 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಹಾಗೂ ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಕೀಟನಾಶಕ ಸಿಂಪಡಣೆಯಲ್ಲಿ ನೂತನ ತಂತ್ರಜ್ಞಾನಗಳು ನಿಖರ ಕೀಟ ನಿರ್ವಹಣೆಯ ಮೂಲಕ ದಕ್ಷತೆ ಮತ್ತು ಸುರಕ್ಷತೆ ಎರಡನ್ನೂ ಹೆಚ್ಚಿಸುತ್ತವೆ. ನಿಖರ ಕೃಷಿಯಂತಹ ಜಿಪಿಎಸ್ ಮತ್ತು ಜಿಐಎಸ್ ಆಧಾರಿತ ತಂತ್ರಜ್ಞಾನಗಳು ರಾಸಾಯನಿಕ ಬಳಕೆಯನ್ನು ಹತೋಟಿಗೆ ತರುತ್ತವೆ ಮತ್ತು ಪರಿಸರದ ಮೇಲಿನ ಪರಿಣಾಮವನ್ನು ಕಡಿಮೆ ಮಾಡುತ್ತವೆ. ವಾಯು ಸಿಂಪರಣೆಗೆ ಹೆಲಿಕಾಪ್ಟರ್ ಬದಲಿಗೆ ಡ್ರೋನ್ಗಳು ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ರಾಸಾಯನಿಕ ಬಳಕೆಯಿಂದ ಪರಿಣಾಮಕಾರಿ ಪರಿಹಾರವನ್ನು ಒದಗಿಸುತ್ತವೆ. ತಲುಪಲು ಅನುಕೂಲವಿಲ್ಲದ ಭೂಪ್ರದೇಶವನ್ನು ಮತ್ತು ಉಪಚಾರವನ್ನು ಸಮವಾಗಿ ಮತ್ತು ಸುಗಮವಾಗಿ ಅನ್ವಯಿಸಲು ಅನುವು ಮಾಡಿಕೊಡುತ್ತವೆ. ಆಧುನಿಕ ತಂತ್ರಜ್ಞಾನಗಳು ಕೀಟಗಳ ಉಪಸ್ಥಿತಿಯನ್ನು ಪತ್ತೆಹಚ್ಚಲು ಮತ್ತು ನೈಜ ಸಮಯದಲ್ಲಿ ಸಿಂಪರಣೆ ದರಗಳನ್ನು ಸರಿಹೊಂದಿಸಲು ಸಂವೇದಕಗಳು ಅಂದರೆ ಸೆನ್ಸಾರ್ ಅನ್ನು ಬಳಸಿಕೊಳ್ಳುವುದರಿಂದ ನಿಖರವಾದ ಸಿಂಪರಣೆಯನ್ನು ಖಚಿತಪಡಿಸುತ್ತವೆ. ಸುಧಾರಿತ ಸೂತ್ರೀಕರಣದ ಜೈವಿಕ ಕೀಟನಾಶಕಗಳು ರಾಸಾಯನಿಕ ಕೀಟನಾಶಕಗಳಿಗೆ ಪರಿಣಾಮಕಾರಿ ಪರ್ಯಾಯಗಳನ್ನು ನೀಡುವುದರಿಂದ ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುತ್ತವೆ ಎಂದು ವರದಿ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಫೆಬ್ರವರಿ 3 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ವ್ಯವಸಾಯದ ಅನುಭವವನ್ನು ಹಂಚಿಕೊಳ್ಳುತ್ತಾರೆ ಮಂಡ್ಯ ತಾಲೂಕು ಕೆರೆಗೋಡು ಹೋಬಳಿ ಬಿಳಿದೇಗಲು ಗ್ರಾಮದ ಬಿಪಿ ಗೋಪಾಲ್. ಆಮೇಲೆ ಇನ್ನೊಂದೇನಂತಂದ್ರೆ ಸರ್, ನೀರು ಯಥೇಚ್ಛವಾಗಿ ಸಿಕ್ತಿತ್ತು ನಮ್ಮ ತಂದೆ ಕಾಲದಲ್ಲಿ, ಈಗ ನಮಗೆ ನೀರು ಶಾರ್ಟೇಜು, ನೀರು ಸಿಗಲ್ಲ, ಬೋರೆಲ್ಲ ನಶಿಸಿ ಹೋಗ್ತಾ ಇದೆ. ನೀವು ಬೋರ್ವೆಲ್ ಹಾಕಿದ್ರಾ? ಬೋರ್ವೆಲ್ ಇದೆ ಸರ್. ಕಾಲುವೆ ನೀರು, ಕಾವೇರಿ ನೀರು ಅಂದ್ರೆ? ಕಾವೇರಿ ನೀರು ಹೆಂಗೆ ಅಂತಂದ್ರೆ ಸರ್, ನಮ್ದು ಪಂಪ್ ಸೆಟ್ ಐತೆ, ಪಂಪ್ ಸೆಟ್ಗೆ ಬರುತ್ತೆ ಕಾವೇರಿ ನೀರು. ಹೌದಾ? ಕಾವೇರಿ ನೀರು ಬಿಟ್ಟಾಗ ಸಿಕ್ತಾಗ ಪಂಪ್ ಸೆಟ್ ಉಪಯೋಗಿಸ್ಕೋತೀವಿ, ಇಲ್ಲ ಅಂತಂದ್ರೆ ಬೋರ್ ನೀರು ಉಪಯೋಗಿಸ್ಕೋತೀವಿ ಸರ್. ಬೋರ್ವೆಲ್ ಯಾವಾಗ ಕೊರ್ಸಿದ್ದು ಸರ್? ಬೋರ್ವೆಲ್ ಕೊರ್ಸಿ 5 ವರ್ಷನೇ ಆಯ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ನೀರು. 4 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಹಾಗೂ ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಗಾಂಧಿದಾಸ್. ಫೆಬ್ರವರಿ 5 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿ. ರಾಷ್ಟ್ರೀಯ ಹೈನುಗಾರಿಕಾ ಮಿಷನ್ ಕುರಿತು ಮಂಡ್ಯದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಬಿಎಸ್ ತ್ರಿನೇಶ್ ಅವರೊಂದಿಗೆ ಸಂದರ್ಶನ. ಜಾಗ ಯೋಗ್ಯವಾಗಿದೆಯೋ ಇಲ್ಲವೋ ಅಂತ ಪರಿಶೀಲನೆ ಮಾಡೋಕ್ಕೋಸ್ಕರ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಪನಿರ್ದೇಶಕರ ಕಚೇರಿಗೆ ಹೇಳಿ ಉಪನಿರ್ದೇಶಕರು ಮತ್ತು ಸ್ಥಳೀಯ ಪಶುವೈದ್ಯರು ಹೋಗಿ ಆ ಜಾಗನ ಪರಿಶೀಲನೆ ಮಾಡಬೇಕು. ಆ ಪರಿಶೀಲನೆ ಮಾಡಾದ ನಂತರ ನಿಮ್ಮದು ರಿಪೋರ್ಟು ಅವರಿಗೆ ನಾವೇನು ಮಾಡ್ತೀವಿ, ಕಳಿಸ್ತೀವಿ ಅವರಿಗೆ. ಕಳಿಸಾದ ನಂತರ ಏನಾಗುತ್ತೆ, ಅದೆಲ್ಲ ಕರೆಕ್ಟಾಗಿದೆ ಅಂತಂದ್ರೆ ಅಲ್ಲಿ ಯೋಜನೆ ಮಾಡೋಕ್ಕೆ ಸ್ಥಳ ಯೋಗ್ಯವಾಗಿದೆ ಅಂತ ಗೊತ್ತಾದ ನಂತರ ನೆಕ್ಸ್ಟು ಅದನ್ನು ಇದನ್ನು SLEC ಅಂತೇಳಿ SLEC ಒಂದು ಮೀಟಿಂಗ್ ಕರೀತಾರೆ. ಸೊ ಅದರಲ್ಲಿ ನಮ್ಮ ಇದು ಕಾರ್ಯದರ್ಶಿಗಳು ಮೀಟಿಂಗ್ನಲ್ಲಿ ಅದನ್ನು ಬಿಡ್ತಾರೆ, ಯಾರ್ಯಾರು ಅರ್ಜಿಗಳು ಬಂದಿದೆ ಅಂತೆಲ್ಲ ಇಟ್ಟಾದ್ಮೇಲೆ. ಫೆಬ್ರವರಿ 6 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ರಾಗಿ ಮೌಲ್ಯವರ್ಧನೆ ಹಾಗೂ ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬಸರಾಳು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಚಿಕ್ಕೇಗೌಡ ಹಾಗೂ ಕೆರೆಗೋಡು ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ HK ರಾಜು. ಆರೋಗ್ಯ ರಾಗಿ ಅಂದ್ಬಿಟ್ಟು ಸಿರಿಧಾನ್ಯದ ಮಿಶ್ರಣ ಇದು ಮಾಡಿಬಿಟ್ಟು ಸರ್ ಮಾಡ್ತಾ ಇದ್ದೀವಿ. ಓಕೆ, ಅದನ್ನ ಏನೇನಕ್ಕೆ ಬಳಸ್ಬೋದು ಆರೋಗ್ಯ ರಾಗಿನ? ಅದು ಪೌಡ್ರ್ ಇದೆಯಲ್ಲ ಸಾ, ಅದು BP ಶುಗರ್ ಎಲ್ಲ ಕಂಟ್ರೋಲ್ ಆಗ್ತದೆ, ಇದು ಮಾಡ್ತದೆ, ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದು, ಚೆನ್ನಾಗಿ ಜೀರ್ಣಕ್ರಿಯೆ ಆಗೋದಕ್ಕೆ ಆಮೇಲೆ ಇದು ಒಳ್ಳೆ ಅನುಕೂಲ ಇದೆ. ನೀವು ತಿಂತೀರಾ? ನಾವು ಉಪಯೋಗಿಸ್ತಾ ಇದ್ದೀವಿ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಅದು ಉಪ್ಪು ಹಾಕೋದಾರು ಮಾಡ್ಬೋದು, ಇಲ್ಲ ಬೆಲ್ಲನಾರು ಹಾಕೊಂಡಿರ್ಬೋದು, ಎರಡಕ್ಕೂ ಆಯ್ತದೆ. ಆರೋಗ್ಯ ರಾಗಿ, ಆರೋಗ್ಯ ರಾಗಿ ಅಂತ ಚೆನ್ನಾಗಿದೆ ಹೆಸರು, ಹೆಸರಿಟ್ಟಿದ್ದೀವಿ. ಎಷ್ಟು ಮಾರ್ತೀರಾ ಒಂದು ತಿಂಗಳಿಗೆ? ತಿಂಗಳಿಗೆ ಒಂದು 20 kg ಅಷ್ಟು ಖಾಲಿ ಆಗ್ತದೆ ಸರ್ ಈಗ. ಪರವಾಗಿಲ್ಲ. 7 ಶುಕ್ರವಾರ ಸಂಬಾರು ಈರುಳ್ಳಿ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ HM ಪಲ್ಲವಿ ಅವರೊಂದಿಗೆ ಸಂದರ್ಶನ. ಬಿತ್ತನೆಗೆಡ್ಡೆ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಜಮೀನಲ್ಲೇ ಬೆಳೆದಿದ್ದೀವಿ ಅಂತ ಇದ್ದಾಗ ರೋಗ ಬರ್ದಿರಬಾರ್ದು. ರೋಗ ಬರ್ದಿರುವಂತಹ ಜಾಗದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಫಸ್ಟಿಗೆ ಗೆಡ್ಡೆಲ್ಲನ ಕಿತ್ತುಬಿಟ್ಟು ಹೊರಗಡೆ ಬಿಡಬೇಕು. 2-3 ಆದಮೇಲೆ ನಾವು ಆಯ್ಕೆ ಮಾಡ್ಕೋಬೇಕು, ಒಂದೊಂದನ್ನೇ ಆರಿಸ್ಬೇಕು. ಮೀಡಿಯಂ ಸೈಜನ್ನು 4-5 ತೂಕ ಇರುವಂಥದ್ದನ್ನು ಅಥವಾ ಏನಂತಾರೆ 50 mm ಅಥವಾ 5 cm ಸುತ್ತಳತೆ ಇರುತ್ತೆ. ಸೊ ಅದನ್ನು ನಾವು ಆಯ್ಕೆ ಮಾಡ್ಕೊಂಡು ಎಲೆ ಸಮೇತ ಅದನ್ನು ಕಟ್ಟಿಬಿಟ್ಟು ನಮ್ಮ ಮನೆಗಳಲ್ಲಿ ಒಂದು ಗಳ ನೇತು ಹಾಕ್ಬಿಟ್ಟು ಅದ್ರ ಮೇಲೆ ಹಾಕಿದ್ರು 4-5 ಇಟ್ಕೋಬೋದು. ಇಲ್ಲ ನಮಗೆ ಆ ಥರ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ, ಎಲೆನೇ ನಾವು ಕತ್ತರಿಸ್ತೀರ ಅಂದರೆ ಅಟ್ಲೀಸ್ಟ್ 1-2 ಎಲೆ ಬಿಟ್ಟುಬಿಟ್ಟು ಕತ್ತರಿಸಿದ್ರೆ ನಾವು 2 ಇಟ್ಕೋಬೋದು. ಫೆಬ್ರವರಿ 8 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಬಿ ಹೊಸಪುರ ಗ್ರಾಮದ ಕೃಷಿಕ ದಂಪತಿ HS ಕೆಂಡಗಣ್ಣ ಸ್ವಾಮಿ ಮತ್ತು SG ಚೈತ್ರ. ಜಿಂಕೆ ಬಂದ್ರೆ ಈಗ ರೇಷ್ಮೆ ಅದು ನಮ್ದು ಇದೆಯಲ್ಲ ಇಪ್ಪನಳೆ, ಅದನ್ನ ಸೊಪ್ಪು ಮಾಮೂಲಿ ಆಡು ಮೇಯ್ಕೊಳಂಗೆ ಮೇಯ್ಕತವೆ. ಅದು ನೈಟೇ ಬರೋದು, ಈಗೇನು ಫಸಲಿಲ್ಲ ಈ ಟೈಮಲ್ಲಿ, ಫಸಲಿಲ್ಲ ಎಲ್ಲ ಬೇಸಿ ಇದ್ರೆ ಈ ಟೈಮಲ್ಲಿ ಏನೂ ಫಸಲಿಲ್ಲ. ಇವಾಗ ಉಳ್ಳಿರುತ್ತಲ್ಲ, ನಮ್ಮ ಸೊಪ್ಪಿರುತ್ತೆ ಅಂದರೆ ಎಲ್ಲರೂ ಸೊಪ್ಪು ಹಾಕಿರಲ್ವಲ್ಲ, ನಮ್ಮೂರಲ್ಲಿ 3 ಮೆಂಬರ್ಸ್ ಮಾತ್ರ ಮಾಡಿರೋದನ್ನು. ಅದರಲ್ಲಿ ಏನಾಯ್ತದೆ ಅಂದರೆ ಅಲ್ಲಿಗೆ ಮಾತ್ರ ಜಾಸ್ತಿ ಅಟ್ಯಾಕ್ ಮಾಡ್ತವೆ ಜಿಂಕೆಗಳು. ಅದನ್ನು ಕಾಯ್ತೀರಾ? ಅದನ್ನು ಕಾಯ್ಲೇಬೇಕು. ಸೇಮ್ ಆನೆ ಇತ್ತು, ಎರಡು ಕಾಯ್ಲೇಬೇಕು. ನಾವು ಸೋಲ ಫಿಂಚಲ್ಲ ಆನೆ ಬರುತ್ತೆ ಅಂತ ನಿಮ್ಮ ಫಾರೆಸ್ಟ್ನವರು ಹೇಳ್ತಾರೆ, ಜಿಂಕೆ ಬರೋದು ಜಿಂಕೆ ಬರೋದಂತ ಹೇಳೋಕ್ಕಾಗಲ್ಲ ಸರ್. ಫೆಬ್ರವರಿ 9 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೋರಣ. ಹೋಗಿ ನಾನು ನೀನು ಎಲ್ಲ ತಿಳ್ಕೊಂಡು ಅದ್ ಎಂಥದೋ ಬತ್ತದಂತೆ ಕವ್ವ ಮೊಬೈಲ್ ಹಾಕೊಳಕ್ಕೆ ಅದೇನೋ ಅಂತಾರಂತ ಇಂಗ್ಲಿಷ್ ಅಪ್ಲಿಕೇಶನ್ ಅದ ನಿನ್ ಮೊಬೈಲ್ ನಾಗೆ ಹಾಕಬೇಕಂತೆ. ಹಾಕೊಂಡ್ರೆ ಅದ್ರಾಗ ಎಲ್ಲಾ ಮಾಹಿತಿನೂ ಬತ್ತದಂತೆ. ಅಂದ್ರೆ ಬಿಚ್ಚ್ಬಿಟ್ಟು ಎಲ್ಲಾರು ನೋಡ ತುರುಕ್ ಬಿಡದಪ್ಪ. ಹಂಗಲ್ಲ ಕಣ್ಣ, ಈಗ ಅದ್ ಇರ್ತದಲ್ಲಣ್ಣ, ಈಗ ನೀನ್ ಎಷ್ಟೊಂದ್ ನೋಡಕ್ಕಿಲ್ವೇ ಯೂಟ್ಯೂಬ್ ಅದು ಇದು ಅಂತ. ಹಂಗೆ ಇದನ್ನು ಈ ಆಪ್ ನ ಓಪನ್ ಮಾಡೋದು, ಅಲ್ಲಿ ನಿನ್ಗೆಲ್ಲ ಸಂದೇಶ ಬಂದಿರ್ತದೆ, ಅದನ್ನ ನೋಡ್ಕೊಳ್ಳೋದು. ಅದೆಲ್ಲೋ ಒಂದ್ ಕಡೆ ಇರ್ತದೆ, ನಮಗ್ ಕಾಣಂಗ ಅದ್ ಇಟ್ಕೋಬೇಕು ಅಲ್ವಪ್ಪ. ಮೊಬೈಲ್ ನಾಗೆ ನೀನೇನ್ ತುರ್ಕೋದ್ ಬೇಡ, ಅವರೇ ಎಲ್ಲ ತುರ್ಕಿರ್ತಾರೆ. ನೀನು ಬಿಡಿಸ್ಕೊಂಬರ್ಬೇಕು ಅದನ್ನ, ಏನೋ ಹೇಳ್ತಾರಲ್ಲ ಡೌನ್ಲೋಡ್ ಕೆಳಗಿಳಿಸ್ಕೋಬೇಕು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕ.